ಅರ್ಚನೆಯ ನಂತರ ಮುಂದಿಂದೆ ವಂದನ. ನಮ್ಮನ್ನು ಬಿಟ್ಟಾಗಲದಂತೆ ಪರಮಾತ್ಮನನ್ನು ವಿಶಿಷ್ಟವಾಗಿ ಪ್ರಾರ್ಥನೆ ಮಾಡೋದೇ ವಂದನ, ಅಂದರೆ ನಮಸ್ಕಾರ ಅಂತ. ಆ ವಂದನ ಅನ್ನೋದು ಪದದ ವ್ಯುತ್ಪತ್ತಿ ಅಭಿವಾದನ ಸ್ತುತ್ಯೋಹ ಅಂತ. ಭಗವಂತನನ್ನು ನನ್ನಲ್ಲೇ ನೆಲೆಸಬೇಕು ಅಂತ ಪ್ರಾರ್ಥನೆ ಮಾಡುವಂಥದ್ದು. ಅಭಿವಾದನ ಅಂತ ಒಂದರ್ಥ, ಸ್ತುತಿ ಅಂತ ಇನ್ನೊಂದರ್ಥ. ಅಭಿವಾದನ ಅಂದರೆ ನಮಸ್ಕಾರ ಮಾಡುವಂಥದ್ದು, ಸ್ತುತಿ ಅಂದರೆ ಸ್ತೋತ್ರ ರೂಪವಾಗಿರತಕ್ಕಂಥ ವಂದನ ಅಂತ. ಟೀಕಾಕೃತ್ಪಾದರು ನಮಗೆ ತಿಳಿಸ್ತಾರೆ, ನ ಅನಿರ್ಧಾರಿತ ಸ್ವರೂಪಸ್ಯ ವಂದನಂ ಯುಕ್ತಂ ಅಂತ. ಸ್ವರೂಪ ನಿರ್ಧಾರ ಆಗಲಿಲ್ಲ ಅಂತಾದರೆ ನಮಗೆ ವಂದನ ಅಥವಾ ನಮಸ್ಕಾರ ಮಾಡುವಂಥ ಭಾವನೆ ಬರಲ್ಲ. ಅದಕ್ಕೆ ಮಹಾತ್ಮ ಜ್ಞಾನ ಗೊತ್ತಾಗಬೇಕು ಅಂತ. ತ್ರಿವಿಧಾಹಿ ದೇವತಾ ವಂದ್ಯಾ ಭವತಿ ಅಂತ, ಅದನ್ನು ನಮ್ಯತ್ವ ಪ್ರತಿಪಾದಕ ಧರ್ಮ ಅಂತ ಕರೆಯುವಂಥದ್ದು. ನ್ಯಾಯಸುದೆಯಲ್ಲಿ ಟೀಕಾಕೃತ್ಪಾದರು ತಿಳಿಸ್ತಾರೆ, ಪರಮಾತ್ಮನನ್ನು ನಮಸ್ಕಾರ ಮಾಡಬೇಕಾದ್ರೆ ಮೂರು ಕಾರಣಗಳಿಗಾಗಿ ನಮಸ್ಕಾರ ಮಾಡೋದು ಅಂತ. ತ್ರಿವಿಧಾಹಿ ದೇವತಾ ವಂದ್ಯಾ ಭವತಿ ಅಂತ, ಇಷ್ಟ ವಿಶಿಷ್ಟ ಅಧಿಕೃತ ಚ ಅಂತ. ಅವನು ಇಷ್ಟನಾಗಿರಬೇಕು, ವಿಶಿಷ್ಟನಾಗಿರಬೇಕು, ಅಧಿಕೃತನಾಗಿರಬೇಕು, ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ. ಇದು ಪರಮಾತ್ಮನ ಮಹಾತ್ಮೆ. ಹಾಗೆ ಮಹಾತ್ಮೆ ಅಥವಾ ಅವನ ಸ್ವರೂಪ ಏನು ಅಂತ ಗೊತ್ತಾದರೆ ನಮಸ್ಕಾರ ಮಾಡುವಂಥದ್ದು ಅಂತ. ಎಲ್ಲ ವಿಷಯಗಳನ್ನು ಸೇರಿಸಿ ನಮ್ಯತ್ವ ಪ್ರತಿಪಾದಕ ಧರ್ಮ ಅಂತ ಕರೆಯುವಂಥದ್ದು. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಹರಿಕಥಾಮೃತಸಾರ ಮಂಗಳಾಚರಣೆಯ ಮೊದಲನೇ ಪದ್ಯದಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ, ಅಂದರೆ ಪರಮಾತ್ಮ ವಿಶಿಷ್ಟನಾಗಿದ್ದಾನೆ ಅಂತ. ಯಾಕೆಂದರೆ ಲಕ್ಷ್ಮೀದೇವಿಯಿಂದನೂ ನಮಸ್ಕರಿಸಲ್ಪಟ್ಟ ಏಕೈಕ ವ್ಯಕ್ತಿ ಅಂತಾದರೆ ಪರಮಾತ್ಮ, ಅದು ವಿಶಿಷ್ಟತ್ವ. ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖವಿನೋತ ಅಂತ. ಲಕ್ಷ್ಮೀ ಬ್ರಹ್ಮಾದಿಗಳಿಂದ ವಿಶೇಷವಾಗಿ ಸ್ತುತ್ಯನಾದವನು, ಸರ್ವೋತ್ತಮತ್ವೇನ ಸ್ತುತ್ಯನಾದವನು ಯಾರು? ಪರಮಾತ್ಮ ಸರ್ವೋತ್ತಮ. ಅದಕ್ಕೆ ಅದು ವಿಶಿಷ್ಟತ್ವ ಗುಣ ಅಂತ. ಆದ್ದರಿಂದ ಪರಮಾತ್ಮ ವಿಶಿಷ್ಟ ಅಂತ ನಮಸ್ಕಾರ ಮಾಡೋದು. ಇನ್ನೊಂದು ಇಷ್ಟ, ಯಾಕೆ ಪರಮಾತ್ಮ ಇಷ್ಟನಾಗ್ತಾನೆ ಅಂದರೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತ. ಉಪಲಕ್ಷಣೆಯ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂಥೇಳಿ ಈ ಸೃಷ್ಟಾದಿ ಅಷ್ಟಕರ್ತೃತ್ವವನ್ನು ಸರ್ವತಂತ್ರ ಸ್ವತಂತ್ರತ್ವ ಏನ ಮಾಡೋನು ಪರಮಾತ್ಮ. ಅಸೃಜ್ಯ ರಾಶಿಯಲ್ಲಿರ್ತಕ್ಕಂಥ ಜೀವರನ್ನು ಸಾಧಕರನ್ನು ಸೃಷ್ಟಿಗೆ ತರ್ತಾನೆ. ಸೃಷ್ಟಿಯಲ್ಲಿ ತಂದು ಅವರವರ ಯೋಗ್ಯತೆಯಂತೆ ಅವರವರಿಗೆ ಶರೀರವನ್ನು ಕೊಟ್ಟು, ಪಾಂಚಭೌತಿಕ ಶರೀರವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸ್ತಾನೆ. ಆ ಸಾಧನಾ ಕಾಲದಲ್ಲಿ ಸ್ಥಿತಿ ಅವನ ಪಾಲನೆ ಕೂಡ ಪರಮಾತ್ಮನೇ ಮಾಡ್ತಾನೆ. ಕೊನೆಗೆ ಲಯ ಮೋಕ್ಷವನ್ನು ಕೂಡ ಪರಮಾತ್ಮನೇ ಹೊಂದಿಸೋನು ಅಂತ. ಲಯ ಅನ್ನೋದು ಸಂಹಾರ ಕಾರ್ಯ, ಅದು ಅಂದರೆ ಕ್ರೌರ ಕಾರ್ಯ. ಅದರಿಂದ ನಮಗೆ ಅವನು ಯಾಕೆ ಇಷ್ಟನಾಗ್ತಾನೆ ಅಂತ ಕೇಳಿದ್ರೆ ಟೀಕಾಕೃತ್ಪಾದರೆ ನಮಗೆ ತಿಳಿಸ್ಕೊಡ್ತಾರೆ ವಿಷ್ಣು ತತ್ವ ವಿನಿರ್ಣಯ ಟೀಕಾದಲ್ಲಿ. ಸ್ವಾಪಂ ಪ್ರಾಪಯತಿ ಶ್ರಮ ಅಪಹೃತಯೇ ಅಂತ. ಜೀವ ಅನೇಕ ಜನ್ಮಗಳಲ್ಲಿ ಬಂದು ಸಾಧನೆ ಮಾಡಿ ಸಾಕಾಗಿ ಹೋಗಿರ್ತಾನೆ. ಅವನಿಗೆ ಒಂದು ದೀರ್ಘಕಾಲದ ವಿಶ್ರಾಂತಿ ಬೇಕು ಅಂತ ಜೀವರ ಮೇಲೆ ಕಾರುಣ್ಯದಿಂದನೇ ಪರಮಾತ್ಮ ಲಯ ಕಾರ್ಯವನ್ನು ಮಾಡ್ತಾನೆ ಹೊರತು ಅದು ಕ್ರೌರ ಕಾರ್ಯ ಅನ್ನೋದು ಸರ್ವತಾ ಅಲ್ಲ ಅಂತ. ಜೀವರಿಗೇನೋ ಸರಿ, ದೇವತೆಗಳಿಗೆ ಅಂದರೆ ದೇವತೆಗಳಿಗೆ ಅನೇಕ ಜನ್ಮ ಅನೇಕ ಕಲ್ಪಗಳ ಸಾಧನೆ, ಜೀವರಿಗೆ ಅನೇಕ ಜನ್ಮಗಳ ಸಾಧನೆ. ಆದ್ದರಿಂದ ಎಲ್ಲ ದೇವತೆಗಳಿಂದ ಪ್ರಾರಂಭ ಮಾಡಿ ರುದ್ರಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರಿಗೂ ಕೂಡ ಶ್ರಮ ಪರಿಹಾರಕ್ಕಾಗಿ ಪರಮಾತ್ಮ ಪ್ರಾಜ್ಞಾನಾಮಕನಾಗಿ ಅವರಿಗೆ ನಿದ್ರಾವಸ್ಥೆಯನ್ನು ತಂದುಕೊಟ್ಟು, ವಿಶ್ರಾಂತಿಯನ್ನು ಕೊಟ್ಟು, ಮತ್ತೆ ಪ್ರಳಯವನ್ನುಂಟು ಮಾಡಿ ಮತ್ತೆ ಮುಂದಿನ ಕಲ್ಪದಲ್ಲಿ ಸೃಷ್ಟಿಗೆ ತಂದು ಆಯಾ ಜೀವರಿಗೆ ಅವರವರ ಗತಿಯನ್ನು ಕೊಟ್ಟು ಮತ್ತೆ ಸಾಧನೆಯನ್ನು ಮಾಡಿಸ್ತಾನೆ. ನವಚೈತನ್ಯದಿಂದ ಜೀವ ಸಾಧನೆಯಲ್ಲಿ ತೊಡಗಬೇಕು ಅಂತಾದರೆ ಒಂದು ದೀರ್ಘವಾದ ವಿಶ್ರಾಂತಿ ಬೇಕು. ಅದಕ್ಕಾಗಿ ಪರಮಾತ್ಮ ಲಯ ಕಾರ್ಯವನ್ನು ಮಾಡ್ತಾನೆ ಹೊರತು ಅದು ಸರ್ವತಾ ಕ್ರೌರ ಕಾರ್ಯ ಅನ್ನೋದು ಅಲ್ಲ. ಆದ್ದರಿಂದ ಪರಮಾತ್ಮ ಜೀವರ ಮೇಲೆ ಕಾರುಣ್ಯದಿಂದನೇ ಈ ಎಲ್ಲವನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಮಾಡ್ತಾನೆ, ಮತ್ತು ಜೀವರಿಗಾಗಿ ಮಾಡ್ತಾನೆ. ಆ ಪ್ರಳಯ ಕಾಲದಲ್ಲೂ ಕೂಡ ಜೀವರನ್ನ ಹೇಗಿಟ್ಕೋತಾನೆ ಅಂದರೆ ವಾದಿರಾಜರು ತುಂಬ ಸುಂದರವಾಗಿ ತಮ್ಮ ಕೀರ್ತನೆಯನ್ನು ಹೇಳ್ತಾರೆ. ಹೊನ್ನ ತೊಟ್ಟಿಲೊಳಿಟ್ಟು ವಿಟ್ಟೆಲ್ಲ ಜೀವರ ನಿದ್ರೆಗೊಳಿಸುವನು ಅಂತ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಬಂಗಾರದ ತೊಟ್ಟಿಲು ಅಲ್ಲ, ಎಲ್ಲ ಅಸೃಜ ರಾಶಿಯಲ್ಲಿದ್ದವರು, ಸೃಷ್ಟಿಯಲ್ಲಿದ್ದವರು, ಮುಕ್ತರು ಅಮುಕ್ತರು, ತಮೋಯೋಗ್ಯರು ಎಲ್ಲರನ್ನೂ ಕೂಡ ತನ್ನ ಬಂಗಾರದ ತೊಟ್ಟಿಲಲ್ಲಿ ಬೇರೆ ಬೇರೆ ವಿಂಗಡಣೆ ಮಾಡಿ ಅವ್ರನ್ನೆಲ್ಲ ಇಟ್ಟು ಆ ಬಂಗಾರದ ತೊಟ್ಟಿಲಿಗೆ ಮುತ್ತು ರತ್ನ ಹವಳಗಳಿಂದ ಮಾಡತಕ್ಕಂಥ ವಿಶಿಷ್ಟವಾದ ಸರಪಳಿ, ಅಲ್ಲಿ ತಾನೇ ಆ ತೊಟ್ಟಿಲನ್ನು ತೂಗಿ ವಿಶಿಷ್ಟವಾಗಿ ತಾನು ಕೀರ್ತನವನ್ನು ಮಾಡಿ ಆ ಜೀವರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಿದ್ರೆಯನ್ನು ದೀರ್ಘ ವಿಶ್ರಾಂತಿಯನ್ನು ತಂದುಕೊಟ್ಟು ಮತ್ತೆ ಸೃಷ್ಟಿಕಾಲದಲ್ಲಿ ನವಚೈತನ್ಯದಿಂದ ಸಾಧನೆಯಲ್ಲಿ ತೊಡಗಲಿ ಅಂತ ಭಗವಂತ ಜೀವರ ಮೇಲೆ ಕಾರುಣ್ಯದಿಂದ ಈ ಕೆಲಸ ಮಾಡ್ತಾನೆ. ಅದಕ್ಕೆ ಜೀವರಿಗೆ ಇಷ್ಟನಾಗಿರ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ವಿಶಿಷ್ಟನೂ ಆಯಿತು, ಇಷ್ಟನೂ ಆಯಿತು. ಅಂಥ ಪರಮಾತ್ಮನಿಗೆ ನಾರಸಿಂಹನ ನಂಬಿಪಿ ಕರುಣಿಪುದಿ ಯಮಗೆ ಮಂಗಳವ ಅಂಥೇಳಿ ಅಂಥ ನರಸಿಂಹರೂಪಿ ಪರಮಾತ್ಮನಿಗೆ ನಮಸ್ಕಾರ ಅಂತ ಜಗನ್ನಾಥ ಸ್ತೋತ್ರ ಮಾಡ್ತಾರೆ. ಕರುಣಿಪುದಿ ಯಮಗೆ ಮಂಗಳವ ಅಂತ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳಲ್ಲಿ ಜೀವರ ಉದ್ಧಾರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕಾರುಣ್ಯ. ಅಸೃಜ್ಯರಾಶಿಯಿಂದ ಸೃಷ್ಟಿಗೆ ಬರಬೇಕು, ಪರಮಾತ್ಮನ ಕಾರುಣ್ಯ ಬೇಕು. ಸೃಷ್ಟಿಗೆ ಬಂದ ಮೇಲೆ ಸಾಧನೆಗೆ ಯೋಗ್ಯವಾಗಿರೋ ಮನುಷ್ಯ ಜನ್ಮ ಬರಬೇಕು. ತತ್ರಾಪಿ ವೈಷ್ಣವ ಜನ್ಮ ಅಂದರೆ ವಿಷ್ಣು ಭಕ್ತನಾಗಿರ್ತಕ್ಕಂಥ ಜನ್ಮ ಬರಬೇಕು, ಪರಮಾತ್ಮನ ಕಾರುಣ್ಯ ಬೇಕು. ಅಲ್ಲಿ ಅವನ ಯೋಗ್ಯತಾನುಸಾರ ಸಾಧನೆ ಆಗಬೇಕು, ಪರಮಾತ್ಮನ ಅನುಗ್ರಹ ಆಗಬೇಕು. ಮೋಕ್ಷ ಬೇಕು, ಪರಮಾತ್ಮನ ಅನುಗ್ರಹ ಆಗಬೇಕು. ಅಲ್ಲಿ ಪರಮಾತ್ಮನ ದರ್ಶನ ಆಗಬೇಕು, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಆ ಎರಡು ಆವರಕಗಳನ್ನು ಸರಿಸಿ ಭಗವಂತ ದರ್ಶನ ಕೊಡಬೇಕು, ಅವನ ಅನುಗ್ರಹ ಆಗಬೇಕು. ಆ ಕಾರಣಕ್ಕಾಗಿ ಪರಮಾತ್ಮ ನಿನಗೆ ನಮಸ್ಕಾರ ಮಾಡ್ತೀನಿ, ಕರುಣಿಪುದಿ ಯಮಗೆ ಮಂಗಳವ ಅಂತ. ನಮಗೆ ಗ್ರಂಥಕರ್ತೃವಿಗೆ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಪರಂಪರೆಯಲ್ಲಿ ಯಾರು ಪಠಣ ಪಾರಾಯಣ ಅಧ್ಯಯನ ಲೇಖನ ಇತ್ಯಾದಿ ಎಲ್ಲ ಮಾಡ್ತಾರೋ ಆ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಬೇಕು ಅಂತ ಆ ನರಸಿಂಹರೂಪಿ ಪರಮಾತ್ಮನನ್ನು ಜಗನ್ನಾಥದಾಸರು ವಿಶೇಷವಾಗಿ ಅಲ್ಲಿ ಕೊಂಡಾಡ್ತಾರೆ. ಏನು ಮಂಗಳ ಅಂತ ಕೇಳಿದ್ರೆ ನಮಗೊಂದು ಪರಿಕಲ್ಪನೆ ಇದೆ, ಮಂಗಳ ಅಂದರೆ ಮುಕ್ತಾಯ ಸಮಾರಂಭ ಅಂತ ಅಲ್ಲ. ಅದಕ್ಕೆ ಶಾಸ್ತ್ರ ಹೇಳತ್ತೆ, ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತಸ್ಯ ವರ್ಜನಂ ಏತದ್ದಿ ಮಂಗಳಂ ಪ್ರೋಕ್ತಂ ಅಂತ. ವಿಹಿತ ಕರ್ಮಗಳ ಆಚರಣೆ, ನಿಷಿದ್ಧ ಕರ್ಮಗಳ ತ್ಯಾಗ, ಇದನ್ನು ಜೀವ ತಾನೇ ಮನಸ್ಸು ಮಾಡಿದರೆ ಮಾಡಲಿಕ್ಕಾಗಲ್ಲ, ಅದಕ್ಕೆ ಭಗವಂತನ ಕಾರುಣ್ಯ ಅನ್ನೋದು ಬೇಕು. ಅಂಥ ಮಂಗಳವನ್ನು ನನಗೆ ಅನುಗ್ರಹ ಮಾಡು ಅಂತ. ಸದಾಕಾಲ ವಿಹಿತ ಕರ್ಮಗಳ ಶ್ರವಣಾದಿಗಳ ಇತ್ಯಾದಿ ಆಚರಣೆ ಆಗಬೇಕು. ನಿಷಿದ್ಧ ಕರ್ಮಗಳ ತ್ಯಾಗ, ಆಯಾ ಇಂದ್ರಿಯಗಳಿಂದ ನೋಡಬಾರದ್ದನ್ನು ನೋಡೋದಾಗಬಾರ್ದು, ಕೇಳಬಾರದ್ದನ್ನು ಕೇಳುವುದು ಇಂಥದ್ದು ಯಾವುದೂ ಆಗಬಾರ್ದು ನಿಷಿದ್ಧ ಕರ್ಮಗಳು. ಅಂಥ ವಿಶಿಷ್ಟವಾದ ಮಂಗಳವನ್ನು ನನಗೆ ಉಂಟು ಮಾಡು. ಯಾಕೆ ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಆದರೆ, ಅಧಿಕೃತನಾಗಿರ್ತಕ್ಕಂಥವನು, ಗ್ರಂಥ ಪ್ರತಿಪಾದ್ಯ ದೇವತೆಯಾಗಿರ್ತಕ್ಕಂಥವನು ಭಗವಂತ ನರಸಿಂಹ, ನಿನ್ನ ಅನುಗ್ರಹ ಬೇಕು ಅಂತ. ಈ ರೀತಿಯಾಗಿ ಆ ವಂದನ ಅಥವಾ ಅಭಿವಾದನ ಅನ್ನೋದನ್ನು ಜಗನ್ನಾಥದಾಸರು ನಮಗೆ ಆ ಮಂಗಳಾಚರಣ ಸಂಧಿಯ ಮೊದಲನೇ ಪದ್ಯದಲ್ಲೇ ಆ ನಮಸ್ಕಾರ ಅಂದರೆ ನಂಬ್ಯತ್ವ ಪ್ರತಿಪಾದಕ ಧರ್ಮವನ್ನು ವಿಶಿಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಕಾಯಿಕ ವಾಚಿಕ ಮಾನಸಿಕ ಈ ರೀತಿಯಾಗಿ ನಮಸ್ಕಾರ ಅಥವಾ ಸ್ತುತಿ ಅಂತ ಮಾಡುವಂಥದ್ದು. ಇನ್ನು ಸ್ತೋತ್ರ ಅಂತ ಹೇಳಿದರೆ ಅಭಿವಾದನದ ಬಗ್ಗೆ ಇದುವರೆಗೆ ತಿಳ್ಕೊಂಡ್ವಿ. ಅಭಿವಾದನ ಸ್ತುತ್ಯೋಹ, ಸ್ತುತಿ ರೂಪವಾಗಿರ್ತಕ್ಕಂಥ ಸ್ತುತಿ ಅಂದರೆ ಅಭಿವಾದನ ನಮಸ್ಕಾರ ಅಂತ ಕೇಳಿದ್ರೆ, ಗುಣನಿಷ್ಠ ಗುಣಾಭಿಧಾನಂ ಸ್ತುತಿ ಅಂತ. ನಾಲಿಗೆಯಿಂದ ಭಗವಂತನ ಗುಣಗಳನ್ನು ಹೇಳೋದು, ಕೀರ್ತನೆ ಮಾಡೋದು, ಚಿಂತನೆ ಮಾಡೋದು ಅಂತ. ಉದಾಹರಣೆಗೆ ವಿಷ್ಣು ಸಹಸ್ರನಾಮ, ಅದು ಗುಣಗಳ ಚಿಂತನೆ. ಭಗವಂತ ದೋಷ ದೂರ ಗುಣಪರಿಪೂರ್ಣ ಅಂತ, ಆ ಎರಡನ್ನು ಚಿಂತನೆ ಮಾಡಬೇಕು. ಯಾಕಂದರೆ ಪರಮಾತ್ಮ ದೋಷ ದೂರ ಗುಣಪರಿಪೂರ್ಣ ಅನ್ನೋದನ್ನು ಎರಡನ್ನು ಚಿಂತನೆ ಮಾಡದೆ ಒಂದೇ ಮಾಡಿದ್ರೆ, ಒಂದು ನಾಣ್ಯದ ಒಂದು ಮುಖ ಮಾತ್ರ ಮುದ್ರಿತವಾಗಿದ್ದು ಇನ್ನೊಂದು ನಾಣ್ಯ ಇನ್ನೊಂದು ಭಾಗ ಮುದ್ರಿತ ಆಗಿಲ್ಲದೆ ಇದ್ದರೆ ಅದು ಚಲಾವಣೆಗೆ ಹೇಗೆ ಬರಲ್ವೋ ಹಾಗೆ ಆಗತ್ತೆ. ಅದಕ್ಕೆ ಸದುಪಾಸನೆ ಆಗಬೇಕು ಅಂತಾದರೆ ದೋಷ ದೂರ ಗುಣಪರಿಪೂರ್ಣತ್ವ ಚಿಂತನೆ ಬೇಕು. ಆ ರೀತಿಯಾಗಿ ನಾಲಿಗೆಯಿಂದ ಭಗವಂತನ ಗುಣವನ್ನು ಸ್ತೋತ್ರ ಮಾಡೋದು ಅಂತ. ಇನ್ನು ಅಭಿವಾದನ ಅಂದರೆ ನಮಸ್ಕಾರ ಅಂತ. ಪುರುಷರಿಗೆ ಸಾಷ್ಟಾಂಗ ಪ್ರಣಾಮ, ಸ್ತ್ರೀಯರಿಗೆ ಪಂಚಾಂಗಗಳಿಂದ ನಮಸ್ಕಾರ ಅಂತ. ಈ ರೀತಿಯಾಗಿ ಅಂದರೆ ಇಡೀ ಶರೀರವನ್ನು ಭಗವಂತನಿಗೆ ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಅರ್ಪಣೆ ಮಾಡೋದು ಅಂತ. ಕೃಷ್ಣಾಮೃತ ಮಹಾರ್ಣವದಲ್ಲಿ ನಮಸ್ಕಾರ ಮಾಡುವಾಗ ಯಾವ ರೀತಿ ಅನುಸಂಧಾನ ಮಾಡಬೇಕು ಅಂತ ಶ್ರೀಮದಾಚಾರ್ಯ ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಮಾಡುವ ಸ್ಥಳದಲ್ಲಿ ಧೂಳು ಎಷ್ಟಿರುತ್ತೋ ಅಷ್ಟು ಕಾಲ ಭಗವಂತನೊಟ್ಟಿಗೆ ಸುಖವಾಗಿರ್ತೇವೆ ಅಂಥೇಳಿ. ರೇಣುಕುಂಠಿತ ಗಾತ್ರಸ್ಯ ಕಣ ಯಾವಂತಿ ಭಾರತ ತಾವತ್ ವರ್ಷ ಸಹಸ್ರಾಣಿ ವಿಷ್ಣು ಲೋಕೇ ಮಹೀಯತೆ ಅಂತೇಳಿ. ಅಷ್ಟು ಕಾಲ ಅಂದರೆ ನಾವು ನಮಸ್ಕಾರ ಮಾಡೋ ಸ್ಥಳದಲ್ಲಿ ಎಷ್ಟು ಧೂಳಿದೆ ಅಂತ ಚಿಂತನೆ ಮಾಡುವಂಥದ್ದಲ್ಲ, ಎಷ್ಟು ಧೂಳಿನ ಕಣಗಳು ನಮ್ಮ ಮೈಗೆ ಅಂಟತ್ತೋ ಅಷ್ಟು ಸಹಸ್ರ ವರ್ಷಗಳ ಕಾಲ ನಾವು ಭಗವಂತನ ಒಟ್ಟಿಗೆ ವಿಷ್ಣು ಲೋಕದಲ್ಲಿ ಇದ್ದು ಅಲ್ಲಿ ಎಲ್ಲರಿಂದಲೂ ಕೂಡ ಆಧರಣೀಯನಾಗಿ ಇರುವಂಥ ಅನುಗ್ರಹ ಭಗವಂತ ಮಾಡ್ತಾನೆ. ಅದಕ್ಕೆ ವಿಶಿಷ್ಟವಾಗಿ ಭಗವಂತನನ್ನು ನಮಸ್ಕಾರ ಮಾಡಬೇಕು ಅಂತ. ಇನ್ನು ಮನುಸ್ಮೃತಿಕಾರ ಹೇಳ್ತಾನೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯು ಕೀರ್ತಿ ಯಶೋಬಲಂ ಅಂತ. ಯಾರು ನಮಸ್ಕಾರಾದಿಗಳನ್ನು ಮಾಡ್ತಾರೆ ಜ್ಞಾನಿಗಳಿಗೆ ಭಗವಂತನಿಗೆ, ಈ ರೀತಿ ಅವನಿಗೆ ಚತ್ವಾರಿ ತಸ್ಯ ವರ್ಧಂತೆ ನಾಲ್ಕು ರೀತಿಯಾಗಿರ್ತಕ್ಕಂಥ ಪ್ರಾಪ್ತಿ ಅನ್ನೋದಾಗ್ತಾ ಇದೆ. ಒಂದು ಆಯುಸ್ಸು, ಅಂದರೆ ಆಯುಸ್ಸು ಅಂದರೆ ಪೂರ್ಣ ಆಯುಷು, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಮೃತ್ಯು ಇತ್ಯಾದಿಗಳು ಬಾರದಂತೆ ಜೀವನ ಯಜ್ಞ ಅನ್ನೋದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ತಾ ಇದೆ. ಇನ್ನೊಂದು ಕೀರ್ತಿ, ಆಮೇಲೆ ಮೂರನೇದು ಯಶಸ್ಸು, ನಾಲ್ಕನೇದು ಬಲ ಅಂಥೇಳಿ. ಹೀಗೆ ನಾಲ್ಕು ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಐಶ್ವರ್ಯ ಅನ್ನೋದು ಅವನಿಗೆ ಪ್ರಾಪ್ತಿ ಆಗ್ತಾ ಇದೆ. ಅದರಿಂದ ನಮಸ್ಕಾರಾದಿಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಅಂಥೇಳಿ. ಆ ಸಾಷ್ಟಾಂಗ ನಮಸ್ಕಾರದ್ದು ಹೇಳ್ತಾರೆ, ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥ ಪದ್ಭ್ಯಂ ಕರಭ್ಯಂ ಜಾನುಭ್ಯಂ ಪ್ರಣಾಮೋ ಅಷ್ಟಾಂಗ ಈರಿತಃ ಅಂತ. ಆ ಅನುಸಂಧಾನ ನಮಸ್ಕಾರ ಮಾಡೋ ಕಾಲಕ್ಕೆ ಅನುಸಂಧಾನ ಏನಿರಬೇಕು ಅಂದರೆ ವಿಷ್ಣೋಹ ವಂದನಂ ಅಂತ, ಅಂದರೆ ಇದು ಭಗವಂತನೇ ಮಾಡುವ ನಮಸ್ಕಾರ ಅಂತ ಈ ರೀತಿಯಾಗಿ ಚಿಂತನೆ ಇರಬೇಕು. ಆ ಚಿಂತನೆ ಬಂತು ಅಂದರೆ ನಾವು ನಮಸ್ಕಾರ ಮಾಡಿದ್ವಿ ಅಂತ ಅಹಂಕಾರ ಪಡಲಿಕ್ಕೆ ಅವಕಾಶವೇ ಇರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ನಮಸ್ಕಾರ ಮಾಡಬೇಕು ಅಂತಾದರೆ, ವಂದನ ಮಾಡಬೇಕು ಅಂತಾದರೆ, ಎಲ್ಲ ಅವಯವಗಳು ಒಂದೊಂದಾಗಿ ತಾನೇ ತಾನಾಗಿ ಬಗ್ಗಬೇಕು. ಅದನ್ನು ಒಳಗಿನಿಂದ ಬಗ್ಗಿಸೋನು ಯಾರು? ಭಗವಂತ. ತೇನ ವಿನ ತೃಣಮಪ್ಪಿನ ಚಲತಿ ಅಂತ. ಆದ್ದರಿಂದ ನಮಸ್ಕರಿಸುವವನೂ ಅವನೇ, ಆ ನಮಸ್ಕಾರವು ಕೂಡ ಅವನ ಅಧೀನನೇ ಅಂಥೇಳಿ. ಆ ವಂದನೆಗೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದು? ಮನಸ್ಸು ಅಂತೇಳಿ ಟೀಕಾಕೃತ್ಪಾದರು ಹೇಳ್ತಾರೆ. ಮನೋವೃತ್ತೇಹೆ ಪ್ರವಣತಾಹಿ ವಂದನಂ ಅಂತ. ಅಂದರೆ ಆ ಮನಸ್ಸು ಮಾಡಬೇಕು ಅಂತ, ಅಂದರೆ ನಮಸ್ಕಾರ ಮಾಡಬೇಕು ಅಂತ ಆದರೆ ಮೊದಲು ಮನಸ್ಸು. ಆ ಮನಸ್ಸಿನ ಪ್ರೇರಕ ಯಾರು ಅಂತ ಆದರೆ, ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ, ಅಮುಖ್ಯ ವೃತ್ತಿಯಿಂದ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು ಅಂತ. ಅದಕ್ಕೆ ವಂದನ ಅಂದರೆ ನಮನ ಅಂತ, ನಮಃ ಅಂದರೆ ನಮ ಮೇ ಇತಿ ನಮಃ ಅಂತ, ನನ್ನದಲ್ಲ ಅನ್ನೋ ಭಾವನೆ ಅಂತ. ಈ ಶರೀರವು ನಿಂದೆ, ಅದಕ್ಕೆ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂಥೇಳಿ ಈ ರೀತಿಯಾಗಿ ನಮಸ್ಕಾರ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಮಹಾಭಾರತ ಮೋಕ್ಷಧರ್ಮ ಪರ್ವ ತಿಳಿಸ್ಕೊಡುತ್ತೆ. ವಿಪ್ರೌಗ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ, ವಂದನಾತ್ ಮಂಗಳಾಭಾಪ್ತಿ ಅರ್ಚನಾತ್ ಅಚ್ಯುತಂಪರಂ ಅಂತ. ದರ್ಶನ ಮಾತ್ರದಿಂದ ಪಾಪ ಕ್ಷಯ ಆಗ್ತಾ ಇದೆ, ಇನ್ನು ನಮಸ್ಕಾರ ಮಾಡಿದರೆ ಮಂಗಳ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ ಅಥವಾ ಶುಭ ಅನ್ನೋದಾಗ್ತಾ ಇದೆ, ಇನ್ನು ಅರ್ಚನಾತ್ಮಕ ಪೂಜೆಯನ್ನು ಮಾಡಿದರೆ ತನ್ನ ಪದವಿಯನ್ನೇ ಪರಮಾತ್ಮ ಕೊಡ್ತಾನೆ ಅಂತ. ಹರಿಕಥಾಮೃತಸಾರದಲ್ಲಿ ಜಗನ್ನಾಥಸ್ ತಿಳಿಸ್ಕೊಡ್ತಾರೆ. ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತ್ತಾದರೆ ಪುರುಂಟೇನು ಲೋಕದಳು ಅನವರ್ತ ನೆನೆವರ ಅನಂತ ಆಸನದೊಳಿಟ್ಟು ಅಣುಗನಂದದಲ್ಲಿ ಅವರ ವಶನಾಗುವನು ಮಹಾಮಹಿಮಾ ಅಂತೇಳಿ. ಆ ರೀತಿಯಾಗಿ ಒಬ್ಬ ಚಕ್ರವರ್ತಿ ಏನೆಲ್ಲ ಕೊಡಲಿಕ್ಕೆ ಸಾಧ್ಯ, ಆದರೆ ಭಗವಂತ ಆದರೆ ತನುಮನಗಳಿತ್ತು ಆದರೆ ಪುರುಂಟೇನು ಲೋಕದಳು. ಪರಮಾತ್ಮ ಕೊಟ್ಟಂಗೆ ಸ್ವತಂತ್ರತ್ವೇನ ಸದಾಕಾಲ ಶಾಶ್ವತವಾಗಿರ್ತಕ್ಕಂಥ ಐಶ್ವರ್ಯಾದಿಗಳನ್ನು ಕೊಡೋದು ಪರಮಾತ್ಮ ಒಬ್ಬನೇ, ಉಳಿದವರು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ ಭಾಗವತ ವರ್ಣನೆ ಮಾಡುತ್ತೆ. ಮಹತ್ ಸೇವಾಯಾಮ್ ದ್ವಾರಮಾಹುರ್ ವಿಮುಕ್ತೇಹೆ ಅಂತ. ಮಹಾತ್ಮರ ಜ್ಞಾನಿಗಳ ಭಗವದ್ ಭಕ್ತರ ಸೇವಾ ಅನ್ನೋದು ಮೋಕ್ಷಕ್ಕೆ ದಾರಿ, ಅದಕ್ಕೆ ಆ ರೀತಿಯಾಗಿ ಮಾಡಬೇಕು ಅಂತ. ಅಂಥ ಜ್ಞಾನಿಗಳ ದರ್ಶನ ಆದರೆ ವಿಪ್ರೌಗ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ ಅಂದರೆ ಹೇಗೆ ಅಂತ ಕೇಳಿದ್ರೆ, ಅದಕ್ಕೆ ದೃಷ್ಟಾಂತವನ್ನು ಜಗನ್ನಾಥಸ್ ತಿಳಿಸ್ಕೊಡ್ತಾರೆ. ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಕೆಂಡ ಕಂಡು ಮುಟ್ಟಿದರೂ ಸುಡುತ್ತೆ, ಕಾಣದೇ ಮುಟ್ಟಿದರೂ ಸುಡುತ್ತೆ. ಅದು ಸುಡುವುದು ಕೆಂಡದ ಸ್ವಭಾವ, ಅಗ್ನಿಯ ಸ್ವಭಾವ. ಹಾಗೆ ಇದು ಪರಮಾತ್ಮನ ಸ್ವಭಾವ. ಯಾರು ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ನಮಸ್ಕಾರಾದಿಗಳನ್ನು ಮಾಡ್ತಾರಲ್ಲ, ಅವರ ಪಾಪಗಳೆಲ್ಲ ಕೂಡ ತಕ್ಷಣದಲ್ಲಿ ವಿನಿರ್ಮುಕ್ತವಾಗಿ ಅವರಿಗೆ ಸ್ವರೂಪೋದ್ಧಾರಕ ಗುರುಗಳನ್ನು ಒದಗಿಸಿ ಅವರಿಗೆ ತತ್ವಜ್ಞಾನವನ್ನು ಕೊಡಿಸಿ ಪರಂಪರೆಯಲ್ಲಿ ಮೋಕ್ಷವನ್ನು ಕೊಡಿಸ್ತಾರೆ. ಅದಕ್ಕೆ ಈ ವಂದನೆಗೆ ದೃಷ್ಟಾಂತವನ್ನು ಕೊಡಬೇಕು ಅಂತಾದರೆ, ಆ ವಂದನೆ ಅಥವಾ ನಮಸ್ಕಾರದ ಮೂಲಕ ಭಗವಂತನನ್ನು ಒಲಿಸಿಕೊಂಡವಳು ಕುಂತಿದೇವಿ. ಗುಹಾಶಯ ಏವ ನದೇಹ ಮಾನಿನೇ, ಈ ರೀತಿಯಾಗುವ ಅನುಸಂಧಾನ. ಗುಹಾಶಯ ಏವನ ದೇಹ ಮಾನಿನೇ ಅಪಿ ಅಂತೇಳಿ ಈ ಎರಡೂ ವಿವಕ್ಷೆಯಿಂದ ಕುಂತಿದೇವಿ ಪರಮಾತ್ಮನನ್ನು ಕುರಿತು ನಮಸ್ಕಾರ ಮಾಡ್ತಾಳೆ. ಕೃಷ್ಣ ಲೌಕಿಕವಾಗಿ ವಿಚಾರ ಮಾಡಿದಾಗ, ಅಂದರೆ ಕುಂತಿದೇವಿಯ ಮಗನ ವಯಸ್ಸಿನ ಸರಿಸಮಾನ, ಆದರೂ ಲೋಕದೃಷ್ಟಿಯಿಂದ ಕೃಷ್ಣನಿಗೆ ಕುಂತಿ ಸೋದರತೆ ಹಾಗಿದ್ರೂ ಕೂಡ ಆಕೆಗೆ ಅಲೌಕಿಕವಾದ ಯಾವ ಬಂಧನವೂ ಕೂಡ ನಮಸ್ಕಾರಕ್ಕೆ ಪ್ರತಿಬಂಧಕ ಆಗಲಿಲ್ಲ. ಅಂಥ ಕೃಷ್ಣನ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅನುಸಂಧಾನದಿಂದ ಭಕ್ತಿಯಿಂದ ಆತನಿಗೆ ಸ್ತೋತ್ರಾದಿಗಳ ಮೂಲಕ ನಮಸ್ಕಾರ ಮಾಡ್ತಾಳೆ ಕುಂತಿದೇವಿ. ಕುಂತಿದೇವಿ ಅವಾಗೊಂದು ಮಾತು ಹೇಳ್ತಾಳೆ, ನಿರ್ಮಲ ಅಂತಃಕರಣವುಳ್ಳ ಆ ಪರಮಹಂಸರಾಗಿರ್ತಕ್ಕಂಥ ಮಹಾಮಹಾ ಮುನಿಗಳೆಲ್ಲ ಭಕ್ತಿಯಿಂದ ನಿನ್ನ ಸಾಕ್ಷಾತ್ಕಾರವನ್ನು ಮಾಡ್ಕೋತಾರೆ ಕೃಷ್ಣ. ಏನು ಅರಿಯದೇ ಇರತಕ್ಕಂಥ ಸ್ತ್ರೀಯರು ನಾವು ನಿನ್ನನ್ನು ಹೇಗೆ ಕಂಡೆವು ಅಂತ ಅವಳು ಪ್ರಶ್ನೆ ಮಾಡ್ತಾಳೆ. ಆಮೇಲೆ ಮತ್ತಾನೆ ಒಂದು ಮಾತು ಹೇಳ್ತಾಳೆ, ವಿಪದ ಸಂತುನ ಶಶ್ವತ್ ತತ್ರ ಜಗತ್ಪತಿ ಭವತೋ ದರ್ಶನಂ ಯತ್ಸ್ಯಾತ್ ಪುನರ್ಭವ ದರ್ಶನಂ ಅಂಥೇಳಿ. ಬಹುಕಾಲ ದುಷ್ಟ ಕಂಸನ ಬಂಧನದಲ್ಲಿರ್ತಕ್ಕಂಥ ದೇವಕಿಯನ್ನು ನೀನು ಬಿಡಿಸ್ದಿ, ಅದೇ ರೀತಿ ಇಂದು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಎಲ್ಲ ಆಪತ್ತುಗಳಿಂದ ಪಾರು ಮಾಡಿದ್ಯೋ ಕೃಷ್ಣ. ಕಾಲಕೂಟದ ವಿಷಯದ ಲಡ್ಡುಗೆಯಿಂದ ಪಾರು ಮಾಡಿದಿ, ಹೊರಗಿನ ಮನೆಯ ಬೆಂಕಿಯ ಪ್ರಸಂಗದಿಂದ ಪಾರು ಮಾಡಿದ್ಯಾ, ಹಿಡಿಂಬ ಅಪಕರಂತ ನರಭಕ್ಷಕರ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡಿದ್ಯಾ, ದುಷ್ಟ ಕೌತವರ ಜೂತ ಸಭೆಯಲ್ಲಿದ್ದಾಗ ರಕ್ಷಣೆ ಮಾಡಿದ್ಯಾ, ವನವಾಸದ ಕಷ್ಟ ಪ್ರಸಂಗಗಳಿಂದ ರಕ್ಷಣೆ ಮಾಡಿದ್ಯಾ, ನಿನ್ನ ಪ್ರತಿ ಯುದ್ಧದಲ್ಲಿಯೂ ಅನೇಕ ಅನೇಕ ಮಹಾನ್ ದಿವ್ಯಾಸ್ತ್ರಗಳಿಂದ ಅಪರೀಕ್ಷಿತ ಮೊದಲಾದವನ್ನೆಲ್ಲ ರಕ್ಷಣೆ ಮಾಡಿ ರಕ್ಷಣೆ ಮಾಡಿದವನು ನೀನು. ಹೀಗೆ ಮೇಲಿಂದ ಮೇಲೆ ನಮಗೆ ಆಪತ್ತುಗಳು ಬರ್ತಿರಲಿ. ಯಾಕೆ ಅಂತ ಕೇಳಿದ್ರೆ, ಆಪತ್ತು ಬಂದಾಗಲೆಲ್ಲ ನಿನ್ನ ಸ್ಮರಣೆ ಬರುತ್ತೆ, ನಿನ್ನ ದರ್ಶನ ನಮಗೆ ಲಭಿಸುತ್ತೆ, ಆ ಎಲ್ಲ ಸಂದರ್ಭಗಳಲ್ಲಿ ನನಗೆ ರಕ್ಷಣೆ ಕೊಡೋದಲ್ಲದೆ ಈ ಸಂಸಾರ ಅನ್ನೋ ಬಂಧನದಿಂದ ಬಿಡುಗಡೆ ಮಾಡ್ತೀಯಲ್ಲ ಪರಮಾತ್ಮ, ಅದಕ್ಕೆ ವಿಪದ ಸಂತುನ ಶಾಶ್ವತ್. ನನಗೆ ಕಷ್ಟಗಳು ಮೇಲಿಂದ ಮೇಲೆ ಬರಲಿ, ಬಂದಾಗೆಲ್ಲ ನಿನ್ನ ಸ್ಮರಣೆ, ನಿನ್ನ ದರ್ಶನ, ನಿನ್ನ ಅನುಗ್ರಹ ಅನ್ನೋ ಭಾಗ್ಯ ಆಗ್ತಾ ಇದೆ ಅಂಥ ಶ್ರೀಕೃಷ್ಣ ನಿನಗೆ ನಮಸ್ಕಾರ ಅಂಥೇಳಿ ತನ್ನ ಮಗನ ವಯಸ್ಸಿನ ಸಮಾನನಾದರೂ ಕೂಡ ಸರ್ವೋತ್ತಮತ್ವೇನ ಅವನನ್ನು ಚಿಂತನೆ ಮಾಡಿ ನಮಸ್ಕಾರ ಮಾಡಿ ಪರಮಾನುಗ್ರಹಕ್ಕೆ ಪಾತ್ರದಾದವಳು ಕುಂತಿ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ.